ಟ್ರಾಕ್ಟರ್ ಅನ್ನ ಕೊಂಡ್ಕೊಳ್ಳುವಾಗ ನಮ್ಮ ರೈತ ಬಾಂಧವರು ಯಾವ್ಯಾವ ಅಂಶಗಳನ್ನ ಗಮನಿಸಬೇಕು ಅಂತೀರಿ? ಸರ್, ಟ್ರಾಕ್ಟರ್ ನ ನಾವು ಬಳಕೆ ಮಾಡಿದಾಗ ಮುಖ್ಯವಾಗಿ ನಮಗೆ ಏನ್ ಚಟುವಟಿಕೆ ಮಾಡಬೇಕಾಗುತ್ತೆ ಅಂತದ ಅನುಗುಣವಾಗಿ ನಾವು ಟ್ರಾಕ್ಟರ್ ನ ಖರೀದಿ ಮಾಡುವಾಗ ಕೆಲವು ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಅಂದ್ರೆ ನಾನೀಗ ಹೊಲದಲ್ಲಿ ಉಳುಮೆ ಮಾಡಕ್ಕೆ ಅದನ್ನ ಬಳಸ್ತೀನ, ಇಲ್ಲ ಈ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನಾದ್ರೂ ಸಾಕ್ಸಕ್ ಅದನ್ನ ಬಳಸ್ತೀನ, ಇಲ್ಲ ಹೂಳು ಮಾಡಿದ್ರು ಅದರಲ್ಲೂ ಎರಡು ಚಕ್ರದ ಟ್ರ್ಯಾಕ್ಟರ್ ಇದೆ, ನಾಲ್ಕು ಚಕ್ರ ಟ್ರ್ಯಾಕ್ಟರ್ ಇದಾವೆ. ಸಾಮಾನ್ಯವಾಗಿ ಈ ಕೆಸರು ಗದ್ದೆ ಉಳುಮೆ ಮಾಡಕ್ಕೆ ಎರಡು ಚಕ್ರದ ಟ್ರ್ಯಾಕ್ಟರ್ ನ ಬಳಸ್ತೀವಿ. ಬೇರೆ ಕಡೆ ನಮ್ ಬಯಲ್ಸೀಮೆ ಕಡೆ ಇರುವಂತ ಒಂದು ಜಮೀನನ್ನ ಉಳುಮೆ ಮಾಡಕ್ಕೆ ಅದರಲ್ಲೂ ಬೇರೆ ಬೇರೆ ಬೇರೆ ಕೆಪಾಸಿಟಿ ಹಾರ್ಸ್ ಪವರ್ ಹೆಚ್ ಪಿ ಇರುವಂತ ಟ್ರ್ಯಾಕ್ಟರ್ ಅಂದ್ರೆ ಯಂತ್ರದ ಶಕ್ತಿ, ಅದ್ರ ಪ್ರಕಾರ ನಾವು ಟ್ರ್ಯಾಕ್ಟರ್ ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಅಂದ್ರೆ ಈಗ 10 HP ಪವರ್ ಇರುವಂತ ಟ್ರ್ಯಾಕ್ಟರ್ ಬಳಕೆ ಮಾಡುದು. ಈಗ ಒಂದು ಉದಾಹರಣೆ, 1 ಎಕರೆಯಿಂದ 10 ಎಕರೆ ಜಮೀನ್ ಇದ್ರೆ 20-30 HP ಟ್ರ್ಯಾಕ್ಟರ್ ನಮಗೆ ಸಾಕಾಗುತ್ತೆ ಅಷ್ಟು ಜಮೀನನ್ನ ಉಳುಮೆ ಮಾಡೋದಕ್ಕೆ. 10-50 ಎಕರೆ ಇದ್ರೆ 30-70 HP ಟ್ರ್ಯಾಕ್ಟರ್ ಬೇಕಾಗುತ್ತೆ. ಆಮೇಲೆ 50 ಎಕರೆಗೂ ಜಾಸ್ತಿ ಇದ್ರೆ 70 HP ಪವರ್ಗೂ ಜಾಸ್ತಿ ಇರುವಂತ ಟ್ರ್ಯಾಕ್ಟರ್ ನ ನಾವು ಖರೀದಿ ಮಾಡಬೇಕಾಗುತ್ತೆ. ಇವೆಲ್ಲ ಅಂಶಗಳನ್ನ ಲೆಕ್ಕ ಹಾಕ್ಬಿಟ್ಟು ರೈತರು ಟ್ರ್ಯಾಕ್ಟರ್ ನ ಖರೀದಿ ಮಾಡೋದು ಉತ್ತಮ. ಆಮೇಲೆ ಇನ್ನೊಂದೊಂದು ಅಂಶ ಏನು ಇಟ್ಕೋಬೇಕಂದ್ರೆ ಇಂಧನ ಸಕ್ಷಮತೆ, ಇಂಧನ ಫ್ಯೂಲ್ ಎಫಿಷಿಯನ್ಸಿ, ಇದು ಬಾರಿ ಮುಖ್ಯ ಇರುತ್ತೆ. ಯಾಕಂದ್ರೆ ಟ್ರ್ಯಾಕ್ಟರ್ ಯಾವ ತರ ಯಂತ್ರ ಅಂದ್ರೆ ತುಂಬಾ ಶಕ್ತಿಶಾಲಿ ಇರುವಂತ ಒಂದು ಯಂತ್ರ, ಅದು ಜಾಸ್ತಿ ಇಂಧನವನ್ನ ಬಳಕೆ ಮಾಡುತ್ತೆ, ಅದು ಜಾಸ್ತಿ ಇಂಧನ ಫ್ಯೂಲ್ ಕನ್ಸಂಪ್ಷನ್ ಮಾಡುತ್ತೆ. ಹಂಗಾಗಿ ನಾನೀಗ ಹೇಳಿದ್ನಲ್ಲ, ಈ 1 ಎಕರೆ ಭೂಮಿ ಇದೆ ಅದ್ರ ಅನುಗುಣವಾಗಿ 1 HP ಟ್ರ್ಯಾಕ್ಟರ್ ತಗೊಂಡ್ರೇನೆ ನಮ್ಗೆ ಅದು ಸರಿ ಹೊಂದುತ್ತೆ. ಇಲ್ಲ ಅಂದ್ರೆ ಅದಕ್ಕೆ ಫ್ಯೂಲ್ ಹಾಕ್ಸೋದೇ ಒಂದು ದೊಡ್ಡ ತಲೆನೋವು ಆಗ್ಬಿಟ್ಟು ರೈತರಿಗೆ ಜೇಬಿಗೆ ಭಾರಿ ಬೀಳುತ್ತೆ ಅಂತ ನಾನು ಹೇಳ್ತೀನಿ. ಇನ್ನ ಟ್ರ್ಯಾಕ್ಟರ್ ಅನ್ನ ಕೊಂಡ್ಕೊಳ್ಳೋದು ಒಂದ್ ಕಡೆ, ಆದ್ರೆ ಆ ಟ್ರ್ಯಾಕ್ಟರ್ ಬಹುಕಾಲದವರೆಗೆ ಸುಸ್ಥಿತಿಯಲ್ಲಿ ಇರಬೇಕಾದ್ರೆ ಟ್ರ್ಯಾಕ್ಟರ್ ನಿರ್ವಹಣೆಯನ್ನು ನಾವು ಮಾಡಬೇಕಾಗತ್ತೆ. ಈ ಟ್ರ್ಯಾಕ್ಟರ್ ನಿರ್ವಹಣೆ ಯಾಕೆ ಬೇಕಾಗತ್ತೆ ಅಂತ ಇನ್ನೂ ಕೆಲವೊಂದು ಅಂಶಗಳನ್ನ ಸ್ವಲ್ಪ ಹೇಳ್ತೀರಾ? ಇದಕ್ಕೆ ಮುಂಚೆ ಒಂದು ಅಂಶನ ಟ್ರ್ಯಾಕ್ಟರ್ ಖರೀದಿ ಮಾಡುವಾಗ ಇನ್ನೊಂದು ಅಂಶನ ಬಿಟ್ಬಿಟ್ಟೆ, ಅದನ್ನ ಹೇಳಬೇಕಂತ ಅನ್ಸ್ತಾ ಇದೆ ಸರ್. ಏನಂದ್ರೆ ಈಗ ನಮ್ಮ ಒಂದು ಊರಲ್ಲಿ ಒಂದ್ 2-3 ಶೋರೂಮ್ ಇರ್ಬೋದು, ಬಟ್ ಯಾವ ಕಂಪ್ನಿ ಟ್ರ್ಯಾಕ್ಟರ್ ತಗೋಬೇಕಂದ್ರೆ ಆಫ್ಟರ್ ಸೇಲ್ ಸರ್ವಿಸ್ ಯಾವ ಟ್ರ್ಯಾಕ್ಟರ್ ಯಾವ ಕಂಪ್ನಿ ಚೆನ್ನಾಗಿ ಕೊಡುತ್ತೋ ಅಂತ ಕಂಪ್ನಿನ ಟ್ರ್ಯಾಕ್ಟರ್ ತಗೊಂಡ್ರೆ ಉತ್ತಮ ಇರುತ್ತೆ. ಯಾಕಂದ್ರೆ ಸೇಲ್ ಆದ್ಮೇಲೆ ಸರ್ವಿಸಿಂಗ್ ಭಾರಿ ಮುಖ್ಯ. ಹೌದೌದು, ಯಾವ್ದೇ ಒಂದು ಯಂತ್ರ ನಿರ್ವಹಣೆ ಆಗ್ಬೇಕಂದ್ರೆ ಅದನ್ನ ಸರಿಯಾದ ಸಮಯದಲ್ಲಿ ಅದಕ್ಕೆ ಸರ್ವಿಸಿಂಗ್ ಮಾಡುವಂತದ್ದು ಭಾರಿ ಮುಖ್ಯ ಆಗಿರುತ್ತೆ. ಸೊ ಯಾವ ಕಂಪ್ನಿ ಸರ್ವಿಸಿಂಗ್ ಚೆನ್ನಾಗಿ ಕೊಡುತ್ತೋ ಆ ಕಂಪ್ನಿ ಅಲ್ಲಿ ಖರೀದಿ ಮಾಡೋದು ಉತ್ತಮ. ಇನ್ನ ಟ್ರ್ಯಾಕ್ಟರ್ ನಿರ್ವಹಣೆ ಅಗತ್ಯತೆ ಬಗ್ಗೆ ಹೇಳ್ತೀರಾ? ಟ್ರ್ಯಾಕ್ಟರ್ ಅಲ್ಲ, ಯಾವ್ದೇ ಒಂದು ವಾಹನವನ್ನ ಖರೀದಿ ಮಾಡುವಾಗ ಇಲ್ಲ ಯಂತ್ರವನ್ನ ಖರೀದಿ ಮಾಡುವಾಗ ಅದ್ರದ ನಿರ್ವಹಣೆ ತುಂಬಾ ಮುಖ್ಯ ಆಗಿರುತ್ತೆ. ಮುಖ್ಯ ಏನಕ್ಕಾಗಿರುತ್ತೆ ಅಂದ್ರೆ ಎಲ್ಲದಕ್ಕೂ ಒಂದು ಸಮಯ ಅಂತ ಇರುತ್ತೆ, ಎಲ್ಲದಕ್ಕೂ ಒಂದು ಲೈಫ್ ಅಂತ ಇರುತ್ತೆ. ಬಳಸ್ತಾ ಬಳಸ್ತಾ ಬಳಸ್ತಾ ನಾವು ಯಾವ್ದೇ ಒಂದು ಯಂತ್ರ ವಾಹನ ಅದೇನಾಗುತ್ತೆ ವೇರ್ ಅಂಡ್ ಟೇರ್ ಆಗಕ್ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಸವಿತಾ ಹೋಗುತ್ತೆ. ಸವಿತಾ ಹೋದಾಗ ಏನಾಗ್ಬಹುದು, ಇದರಲ್ಲಿ ಏನಾಗುತ್ತೆ ಅದರದ್ದು ಎಫಿಷಿಯನ್ಸಿ ಅಂದ್ರೆ ಕಾರ್ಯಕ್ಷಮತೆ ಕಡಿಮೆ ಆಗ್ತಾ ಹೋಗುತ್ತೆ. ಕಾರ್ಯಕ್ಷಮತೆ ಕಡಿಮೆ ಆದಾಗ ಏನಾಗುತ್ತೆ ಅದ್ರದ್ದು ಒಂದು ಇಂಧನ ಸಕ್ಷಮ್ಯತೆ ಇದೆಯಲ್ಲ ಅದು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ, ಈ ಫ್ಯೂಲ್ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ಆಮೇಲೆ ಅದೆಷ್ಟು 1 HP ಪವರ್ ಕೊಡುತ್ತೆ ಅಂತ ಇರುತ್ತಲ್ಲ, 1 HP ಪವರ್ ಬರ್ತಾ ಇರಲ್ಲ. ಸೊ ಎಲ್ಲಾ ಒಂದು ಸೇರ್ಸ್ ಹೇಳ್ಬೇಕಂದ್ರೆ ಪೂರ್ತಿ ಆ ಯಂತ್ರದ ಕಾರ್ಯವೈಖರಿ ಮತ್ತೆ ಸಕ್ಷಮತೆ ತೀರಾ ಕಡಿಮೆ ಆಗುತ್ತೆ, ಆಮೇಲೆ ರಿಪೇರಿ ಜಾಸ್ತಿ ಬರಕ್ಕೆ ಶುರು ಆಗುತ್ತೆ. ಆದ್ರಿಂದ ನಾವು ಆಗಿಂದಾಗಿ ಅದರ ನಿರ್ವಹಣೆ ಕಡೆಗೆ ಗಮನ ಕೊಡೋದು ಬಹಳ ಮುಖ್ಯ. ಹೌದು ಹೌದು, ನಿರ್ವಹಣೆ ಕಡೆ ಎಷ್ಟು ಗಮನ ಕೊಡ್ತೀವೋ ಅಷ್ಟು ಚೆನ್ನಾಗಿ ಇಂಜಿನ್ ಇಲ್ಲ ವಾಹನ ಇಲ್ಲ ಒಂದ್ ಯಂತ್ರ ಚೆನ್ನಾಗಿರುತ್ತೆ, ಅಷ್ಟು ಕ್ಷಮತೆಯಿಂದ ಕೆಲಸ ಮಾಡುತ್ತೆ, ಇಲ್ಲ ಅಂದ್ರೆ ಅಷ್ಟೇ ಬೇಗ ಹಾಳಾಗೋಗುತ್ತೆ. ಈಗ ನಮ್ಮ ಹತ್ರ ಟ್ರ್ಯಾಕ್ಟರ್ ಇದೆ ಅಂತ ಅಂದ್ರೆ ನಾವು ಪ್ರತಿದಿನ ಏನ್ ಮಾಡ್ಬೇಕಾಗತ್ತೆ, ಏನು ನಿರ್ವಹಣಾ ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ? ಸರ್, ಪ್ರತಿದಿನ ಏನ್ ಮಾಡ್ಬೇಕು ಅಂದ್ರೆ ಯೂಶಲಿ ಟ್ರ್ಯಾಕ್ಟರ್ದು ಮೇನ್ ಆಗಿ ಟೈರ್ ಗಳನ್ನ ನಾವು ನೋಡ್ಬೇಕಾಗುತ್ತೆ. ಟೈರ್ ಅಲ್ಲಿ ಪ್ರೆಷರ್ ಅಂದ್ರೆ ಟೈರ್ ಒಳಗಿರುವಂತ ಏರ್ ಪ್ರೆಷರ್ ಕರೆಕ್ಟ್ ಆಗಿದೆಯಾ ಇಲ್ಲ ಅಂತಂದು ಇಲ್ಲ ಅದನ್ನ ಚೆಕ್ ಮಾಡ್ಬೇಕಾಗುತ್ತೆ. ಅದ್ರ ಚಕ್ರ ಅಂದ್ರೆ ಟೈರ್ ತುಂಬಾ ದೊಡ್ಡದಾಗಿರುತ್ತೆ, ಅದನ್ನ ನಾವು ನೋಡಿದಾಗ ತುಂಬಾ ಎಸ್ ರಬ್ಬರ್ ಥಿಕ್ನೆಸ್ ಚೆನ್ನಾಗಿ ಕೊಟ್ಟಿರ್ತಾರೆ, ದಪ್ಪ ಕೊಟ್ಟಿರ್ತಾರೆ, ಚೆನ್ನಾಗಿರುತ್ತೆ ನೋಡಿದಾಗ ನಮಗೆ ಅನ್ಸುತ್ತೆ. ಬಟ್ ಅದು ಒಳಗೆ ಕರೆಕ್ಟ್ ಏರ್ ಪ್ರೆಷರ್ ಇಲ್ಲ ಅಂದ್ರೆ ಅಲ್ಲಿ ಬರ್ದಿರ್ತಾರೆ. ಪ್ರತಿ ಒಂದ್ ಟ್ರ್ಯಾಕ್ಟರಿ ಚಾರ್ಸಿ ಮೇಲೆ ಇಲ್ಲ ಎಲ್ಲೋ ಒಂದ್ ಕಡೆ ಟೈರ್ ಪ್ರೆಷರ್ ಬರ್ದಿರ್ತಾರೆ. ಆ ಟೈರ್ ಪ್ರೆಷರ್ ನಾವು ಪ್ರತಿ ದಿನ ಚೆಕ್ ಮಾಡ್ಕೋಬೇಕಾಗುತ್ತೆ. ಪ್ರತಿ ದಿನ ಮಾಡ್ಲಿಲ್ಲ ಅಂದ್ರೂ ಅಟ್ ಲೀಸ್ಟ್ ಮೂರರಿಂದ ನಾಲ್ಕು ದಿನಕ್ಕೊಂದ್ಸತಿ ಆದ್ರೂ ಚೆಕ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಟೈರ್ ಪ್ರೆಷರ್ ಇಳಿತಿದ್ದಂಗೆ ಒಂದು ಸಮಸ್ಯೆ ಕಾಡಕ್ ಶುರು ಆಗುತ್ತೆ. ಒಂದು, ಇಂಧನ ಸಕ್ಷಮತೆ ಕಡಿಮೆ ಆಗ್ಬಿಡುತ್ತೆ, ಫ್ಯೂಲ್ ಎಫಿಷಿಯನ್ಸಿ ಕಡಿಮೆ ಆಗ್ಬಿಡುತ್ತೆ. ಯಾಕಂದ್ರೆ ನಿಮ್ಮ ಟೈರ್ ಅಲ್ಲಿ ಸರಿಯಾಗಿ ಪ್ರೆಷರ್ ಇಲ್ಲ ಅಂದ್ರೆ ಅದೇನಾಗುತ್ತೆ, ಲೋಡ್ ಜಾಸ್ತಿ ಬೀಳುತ್ತೆ, ಶುರು ಆಗುತ್ತೆ ಇಂಜಿನ್ ಮೇಲೆ. ಅದರಿಂದ ಏನಾಗುತ್ತೆ, ಫ್ಯೂಲ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಆಮೇಲೆ ಇಂಜಿನ್ಗೂ ಈ ಏನಂತೀವಿ ನಾವು ವೇರ್ ಅಂಡ್ ಟೇರ್, ಉಜ್ಜುವಿಕೆ ಜಾಸ್ತಿ ಆಗಿ ಇಂಜಿನ್ ಲೈಫ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದು ಭಾರಿ ಮುಖ್ಯ. ಎರಡನೇದು ಏರ್ ಕ್ಲೀನರ್ ಅಂತ ಒಂದಿರುತ್ತೆ. ಅಂದ್ರೆ ಟ್ರ್ಯಾಕ್ಟರ್ ಏನಾಗುತ್ತೆ, ಅದು ಇಂಜಿನ್ ಸ್ಟಾರ್ಟ್ ಆದಾಗ ಮೇಲ್ಗಡೆ ಏರ್ ಫಿಲ್ಟರ್ ಜೊತೆ ಒಂದು ಏರ್ ಕ್ಲೀನರ್ ಕೊಟ್ಟಿರ್ತಾರೆ. ಸೊ ಅದನ್ನು ಭಾರಿ ಮುಖ್ಯ, ಯಾಕಂದ್ರೆ ಅದು ಹೆವಿ ಇಂಜಿನ್ ಇರೋದ್ರಿಂದ ತುಂಬಾ ಜಾಸ್ತಿ ಗಾಳಿನ ಎಳ್ಕೊಳ್ಳುತ್ತೆ. ಅದು ಡಸ್ಟ್ ಅನ್ನೆಲ್ಲ ಒಂದು ಫಿಲ್ಟರ್ ಮಾಡೋದು ಮೇಲ್ಗಡೆ ಒಂದ್ ಇದಿರುತ್ತೆ. ನೀವು ಟ್ರ್ಯಾಕ್ಟರ್ ನೋಡಿದ್ರೆ ಗ್ಲಾಸ್ ತರ ಒಂದು ಸೈಲೆನ್ಸರ್ ಪಕ್ಕದಲ್ಲಿ ಕೊಟ್ಟಿರ್ತಾರೆ. ಸೊ ಅದನ್ನ ಚೆಕ್ ಮಾಡ್ಕೋಬೇಕು. ಅದ್ರ ಅದು ಏರ್ ಕ್ಲೀನರ್, ಅದು ಅದ್ರೊಳಗೆ ಒಂದ್ ಫಿಲ್ಟರ್ ಇರುತ್ತೆ. ಈ ಗಾಳಿಯಲ್ಲಿ ಏನಾದ್ರೂ ಒಂದು ಕಸ ಕಡ್ಡಿ ಇದ್ರೆ ಅದನ್ನ ಫಿಲ್ಟರ್ ಮಾಡಿ ಒಳ್ಳೆ ಗಾಳಿನ ಕಳಿಸುತ್ತದೆ ಇಂಜಿನ್ಗೆ. ಸೊ ಅದನ್ನು ಡೈಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ರೇಡಿಯೇಟರ್ ಚೆಕ್ ಮಾಡ್ಕೋಬೇಕಾಗುತ್ತೆ. ಟ್ರ್ಯಾಕ್ಟರ್ ಒಳಗೆ ಕೂಲೆಂಟ್ ಸರಿಯಾಗಿದೆಯಾ? ಕೂಲೆಂಟ್ ಅಂದ್ರೆ ಈ ಇಂಜಿನ್ ಅನ್ನ ಟೆಂಪರೇಚರ್, ಇಂಜಿನ್ ಅನ್ನ ಹೀಟ್ ಆದಾಗ ಅದನ್ನ ಕೂಲ್ ಮಾಡೋದಕ್ಕೆ ಒಂದು ಕೂಲೆಂಟ್ ಅಂತ ಬಳಸ್ತೀವಿ. ಅದನ್ನ ಮುಂಚೆ ರೇಡಿಯೇಟರ್ ಅಂತಿದ್ರು, ಈಗ ನಾವು ರೇಡಿಯೇಟರ್ ಮೂಲಕ ಕೂಲೆಂಟ್ ಅನ್ನ ಹಾಕ್ತಿವಿ. ಆ ಕೂಲೆಂಟ್ ಕರೆಕ್ಟ್ ಆಗಿರ್ಬೇಕು. ಯಾಕಂದ್ರೆ ಆ ಕೂಲೆಂಟ್ ಕಮ್ಮಿ ಆಗ್ಬಿಟ್ರೆ ಇಂಜಿನ್ ಟೆಂಪರೇಚರ್ ಅಂದ್ರೆ ಅದ್ರ ಉಷ್ಣಾಂಶ ಜಾಸ್ತಿ ಆದ್ರೆ ಮತ್ತೆ ಇಂಜಿನ್ ಸರಿಯಾಗಿ ವರ್ಕ್ ಆಗಲ್ಲ, ಸೀಸ್ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಏನದು ಡಿಸ್ಟಿಲ್ಡ್ ವಾಟರ್ ಅದು ಕೂಲೆಂಟ್ ಅಂದ್ರೆ? ಇಲ್ಲ ಸರ್, ಮುಂಚೆ ಡಿಸ್ಟಿಲ್ಡ್ ವಾಟರ್ ಯೂಸ್ ಮಾಡ್ತಾ ಇದ್ರು, ಬಟ್ ಈಗ ಡಿಸ್ಟಿಲ್ಡ್ ವಾಟರ್ ಯೂಸ್ ಮಾಡಲ್ಲ, ಈಗ ಕೂಲೆಂಟ್ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ. ಸೊ ಕೆಮಿಕಲ್ ಯೂಸ್ ಮಾಡ್ತಾರೆ ಅಂದ್ರೆ ಅದು ತುಂಬಾ ಕಮ್ಮಿ ಟೆಂಪರೇಚರ್ ಅಲ್ಲಿ ವರ್ಕ್ ಆಗುವಂತ ಒಂದು ಕೂಲೆಂಟ್ ಅನ್ನ ಯೂಸ್ ಮಾಡ್ತಾರೆ. ಓಕೆ, ಸೊ ಕ್ಲೋರೋಫ್ಲೋರೋ ಕಾರ್ಬನ್ ಅನ್ನೋ ಒಂದು ಫ್ಯಾಮಿಲಿ ಒಂದು ಕೆಮಿಕಲ್ಸ್ ಅವು ಅವನ್ನ ಯೂಸ್ ಮಾಡ್ತಾರೆ. ಸೊ ಅದ್ರದ್ದು ಲೆವೆಲ್ ಇದೆಯಲ್ಲ, ಅದು ಕರೆಕ್ಟ್ ಆಗಿದೆಯಾ ಅದು ಚೆಕ್ ಮಾಡ್ಕೋಬೇಕಾಗಿದೆ. ಇದು ಮುಖ್ಯವಾಗಿ ಏರ್ ಫಿಲ್ಟರ್ ಮತ್ತೆ ಕೂಲೆಂಟ್ ಅನ್ನ ನಾವು ನೋಡ್ಕೋಬೇಕಾಗುತ್ತೆ ಪ್ರತಿದಿನ. ಕೂಲೆಂಟ್ ಆಮೇಲೆ ಟೈರ್ ಪ್ರೆಷರ್, ಟೈರ್ ಪ್ರೆಷರ್ ಇದು ಪ್ರತಿದಿನ ಮಾಡ್ಬೇಕಾಗತ್ತೆ. ಪ್ರತಿದಿನ ಈ ಮೂರನ್ನ ಸ್ವಲ್ಪ ಕಣ್ಣಿಗೆ ಇಟ್ಟು ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಈ ಮೂರು ಕರೆಕ್ಟ್ ಆಗಿದ್ರೆ ಬಿಕ್ಕಿದೆಲ್ಲ ತನಕ ತಾನೇ ನಡೆಯುತ್ತೆ, ಏನಂತ ಏನ್ ತೊಂದರೆ ಇರಲ್ಲ. ಇನ್ನ ಪ್ರತಿ ವಾರದ ನಿರ್ವಹಣಾ ಕ್ರಮಗಳು ಏನೇನು ಅಂತೀರ ಟ್ರ್ಯಾಕ್ಟರ್ನಲ್ಲಿ? ಪ್ರತಿ ವಾರದ ಏನಾಗುತ್ತೆ ಅಂದ್ರೆ, ಈ ಪ್ರತಿದಿನದ ನಾವು ನೋಡ್ಕೋಬಹುದು, ಪ್ರತಿ ವಾರದಲ್ಲಿ ಇಲ್ಲ ನೂರು ಗಂಟೆಗಳಿಗೊಮ್ಮೆ, ಪ್ರತಿ ವಾರ ಆದ್ರೂ ಆಗಿರ್ಬೋದು, ಇಲ್ಲ ಒಂದು ಟ್ರ್ಯಾಕ್ಟರ್ ನೂರು ಗಂಟೆ ಓಡಿಸಿದ್ದಾರೆ ಅಂದ್ರೆ ಒಂದು ನಾಲ್ಕೈದು ದಿವಸದಲ್ಲೂ ನೂರು ಗಂಟೆ ಓಡಿಸ್ಬೋದು, ಒಂದ್ ದಿನದಲ್ಲೂ ನೂರು ಗಂಟೆ ಓಡಿಸ್ಬೋದು. ನಾವು ಅದಕ್ಕೆ ಎರಡು ಚೆಕ್ ಪಾಯಿಂಟ್ ಇಟ್ಟಿರ್ತೀವಿ, ಪ್ರತಿ ವಾರ ಇಲ್ಲ ನೂರು ಗಂಟೆ. ಇದರಲ್ಲಿ ಯಾವ್ದು ಬೇಗ ಬರುತ್ತಲ್ಲ ಅದನ್ನ ನಾವು ತಗೊಂಡು, ಮುಖ್ಯವಾಗಿ ಕ್ಲಚ್ ಲಿವರ್ ಅನ್ನ ನಾವು ಚೆಕ್ ಮಾಡ್ಕೋಬೇಕಂತೆ, ಇಂಜಿನ್ ಕ್ಲಚ್. ಯಾಕಂದ್ರೆ ಇದು ಹೆವಿ ಇಂಜಿನ್ ಆಗಿರೋದ್ರಿಂದ ಕ್ಲಚ್ ಅಲ್ಲಿ ಸವಿತ ಜಾಸ್ತಿ ಇರುತ್ತೆ ಗೇರ್ ಚೇಂಜ್ ಮಾಡಿದಾಗ. ಸೊ ಕ್ಲಚ್ ಲಿವರ್ ಬಗ್ಗೆ ನಾವು ಗಮನ ಕೊಡ್ಬೇಕಾಗುತ್ತೆ. ಕ್ಲಚ್ ಒತ್ತದ ಅದು ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ನಾವು ಕ್ಲಚ್ ಅನ್ನ ಒತ್ತಾಗ ಲೂಸ್ ಇದ್ರೆ, ಸಾಫ್ಟ್ ಸ್ಮೂತ್ ಇದ್ರೆ ಕ್ಲಚ್ ಲಿವರ್ ಚೆನ್ನಾಗೇ ಇದೆ ಅಂತ. ಅದೇನಾದ್ರು ಹಾರ್ಡ್ ಅಂದ್ರೆ ಗಟ್ಟಿ ಆಯ್ತು ಒತ್ತಕ್ ಆಗಲ್ಲ ಅಂದ್ರೆ ಕ್ಲಚ್ ಹೋಗಿರುತ್ತೆ. ಅಂತ ಟೈಮ್ ಅಲ್ಲಿ ನಾವು ಈ ಒಂದು ಸಮಯ ನಾನೇನಂದ್ರೆ ವೀಕ್ಲಿ ಇಲ್ಲ ನೂರು ಗಂಟೆಗೊಮ್ಮೆ ಇದನ್ನ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಬ್ರೇಕ್, ಟ್ರ್ಯಾಕ್ಟರ್ದು ಬ್ರೇಕ್ ತುಂಬಾ ಹೆವಿ ಆಗಿ ಯೂಸ್ ಆಗುತ್ತೆ. ಯಾಕಂದ್ರೆ ಅದು ಅಷ್ಟೊಂದು ಲೋಡ್, ಅಷ್ಟೊಂದು ಹೆವಿ ಕೆಪಾಸಿಟಿ ವರ್ಕ್ ಮಾಡೋದ್ರಿಂದ ಬ್ರೇಕ್ ಶೂಸ್ ಅಂದ್ರೆ ಅದ್ರ ಬ್ರೇಕ್ದು ಒಂದು ಶೂಸ್ ಅಂತ ಇರುತ್ತೆ, ವೀಲ್ಸ್ ನ ಈ ಚಕ್ರನ ಹಿಡಿದ್ ನಿಲ್ಸಕ್ಕೆ, ಅದು ಸವಿಯೋದು ಭಾರಿ ಬೇಗ ಸವಿಯುತ್ತೆ. ಅದ್ರ ಬಗ್ಗೆನು ನಾವು ಪ್ರತಿ ನೂರು ಗಂಟೆಗೊಮ್ಮೆ ಚೆಕ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಬೇರೆ ಕೇಬಲ್ಗಳ ಮೇಲೆ ಒಂದ್ ಸ್ವಲ್ಪ ಕಣ್ಣು ಇಡ್ಬೇಕಾಗುತ್ತೆ. ಯಾಕಂದ್ರೆ ಈ ಬ್ಯಾಟ್ರಿ ಕೇಬಲ್ಸ್ ಇದನ್ನ ಟ್ರ್ಯಾಕ್ಟರ್ ಓಪನ್ ಆಗಿರೋದ್ರಿಂದ ಇದು ನೀವು ಕೇಬಲ್ ಎಲ್ಲ ಹೊರಗೆ ಕಾಣುತ್ತೆ ಟ್ರ್ಯಾಕ್ಟ್ರಿಯಲ್ಲಿ, ಅಷ್ಟೊಂದು ಕರೆಕ್ಟ್ ಆಗಿ ಅದನ್ನ ಫಿಟ್ಟಿಂಗ್ ಮಾಡಿದ್ರೆ. ಆದ್ರೆ ಅದ್ರ ಡಿಸೈನ್ ಹೆಂಗಿದೆ, ನೀವು ಕೇಬಲ್ಗಳೆಲ್ಲ ಸ್ವಲ್ಪ ಹೊರಗಡೆನೆ ಇರುತ್ತೆ ಟ್ರ್ಯಾಕ್ಟರ್ ಅಲ್ಲಿ, ಅವಾಗ ಇಲಿ ಕಡಿತ ಇವು ಸ್ವಲ್ಪ ಸಮಸ್ಯೆ ಉಂಟಾಗ್ಬೋದು. ಹಂಗಾಗಿ ಈ ಕೇಬಲ್ಗಳು ಲಿವರ್ಗಳನ್ನ ಸ್ವಲ್ಪ ಚೆಕ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಈ ಬ್ಯಾಟ್ರಿಯಿಂದ ಹೋಗಿರೋ ಕೇಬಲ್ ಸೀದಾ ಇಂಜಿನ್ಗೂ ಕನೆಕ್ಟ್ ಆಗಿರುತ್ತೆ, ಮುಂದ್ಗಡೆ ಲೈಟ್ಸ್ ಹೆಡ್ ಲೈಟ್ ಗೆ ಕನೆಕ್ಟ್ ಆಗಿರುತ್ತೆ. ಸೊ ಇದ್ರಲ್ಲಿ ಏನಾದ್ರೂ ಇಲಿಗಿಲಿ ಕಡದ್ಬಿಟ್ರೆ ಸೊ ಇಂಜಿನ್ ಆನ್ ಆಗಲ್ಲ, ಮುಂದೆ ಹೆಡ್ ಲೈಟ್ಸ್ ಕರೆಕ್ಟ್ ಆಗಿ ವರ್ಕ್ ಆಗಲ್ಲ. ಸೊ ಇವೆಲ್ಲ ಸಮಸ್ಯೆ ಇರೋದ್ರಿಂದ ಸೊ ಈ ಅಂಶನ ಸ್ವಲ್ಪ ನಾವು ಪ್ರತಿ ವಾರಕ್ಕೊಮ್ಮೆ ಇಲ್ಲ ನೂರು ಗಂಟೆಗೊಮ್ಮೆ ನೋಡ್ಕೋಬೇಕು. ಇನ್ನ ಪ್ರತಿ ತಿಂಗಳು ಈ ಟ್ರ್ಯಾಕ್ಟರ್ನಲ್ಲಿ ಏನೇನು ಕ್ರಮಗಳನ್ನು ನಾವು ಕೈಗೊಳ್ಳಬೇಕಾಗತ್ತೆ, ಏನು ನಿರ್ವಹಣೆ ಮಾಡ್ಕೋಬೇಕಾಗತ್ತೆ? ಪ್ರತಿ ತಿಂಗಳು ಏನಾಗ್ಬೋದು ಅಂದ್ರೆ, ಪ್ರತಿ ತಿಂಗಳು ಇಲ್ಲ 250 ಗಂಟೆಗೊಮ್ಮೆ, ನಾನು ಎರಡನ್ನೂ ನಾನು ಹೇಳ್ತೀನಿ, ಪ್ರತಿ ತಿಂಗಳಾದ್ರೂ ಮಾಡ್ಕೋಬಹುದು, ಇಲ್ಲ ಪ್ರತಿ 250 ತಾಸಿಗೆ ಒಂದ್ಸತಿ ಆದ್ರೂ ಚೆಕ್ ಮಾಡ್ಕೋಬೇಕು. ಗೇರ್ ಆಯಿಲ್ ಚೆಕ್ ಮಾಡ್ಕೋಬೇಕು, ಗೇರ್ ಆಯಿಲ್ ಚೆಕ್ ಮಾಡ್ಕೋಬೇಕು, ಎಂಜಿನ್ ಆಯಿಲ್ ಒಂದ್ಸತಿ ಚೆಕ್ ಮಾಡ್ಕೋಬೇಕು. ಆಮೇಲೆ ರೋಟಾವೇಟರ್ ಹಿಂದ್ಗಡೆ ಏನಾಗುತ್ತೆ, ಹಿಂದ್ಗಡೆ ಈ ಹೊಲ ಹೂಳೋದಕ್ಕೆಲ್ಲ ಒಂದು ಹೈಡ್ರಾಲಿಕ್ ಸಿಸ್ಟಮ್ ಇರುತ್ತೆ. ಆ ಹೈಡ್ರಾಲಿಕ್ ಸಿಸ್ಟಮ್ ಇಂದ ಈ ಕಂಪ್ಲೀಟ್ ಅದು ಲೋಡ್ ಎತ್ತದಾದ್ರೂ ಆಗಿರ್ಬೋದು, ಇಲ್ಲ ಹೊಲ ಹೂಳೋದಕ್ಕೆ ಅಟ್ಯಾಚ್ಮೆಂಟ್ ನಾವು ಯೂಸ್ ಮಾಡ್ತೀವಲ್ಲ, ಹೌದು, ಮಲ್ಚರ್, ರೋಟರ್ವೇಟರ್, ಇಲ್ಲ ಇದು ಡಿಸ್ಕ್ ಪ್ಲೋ ಅಂತೀವಿ, ಡಿಸ್ಕ್ ಪ್ಲೋ, ಡಿಸ್ಕ್ ಹಾರೋ, ಇವೆಲ್ಲ ನಾವೇನು ಯೂಸ್ ಮಾಡ್ತೀವಲ್ಲ ಹೊಲದಲ್ಲಿ, ಸೊ ಇವೆಲ್ಲ ವರ್ಕ್ ಆಗೋದು ಹಿಂದ್ಗಡೆ ಈ ಹೈಡ್ರಾಲಿಕ್ ಸಿಸ್ಟಮ್ ಇದೆ. ಈ ಹೈಡ್ರಾಲಿಕ್ ಸಿಸ್ಟಮ್ ಕರೆಕ್ಟ್ ಆಗಿದೆಯಾ ಇದನ್ನ ಬಾರಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಇದು ಪ್ರತಿ 250 ಗಂಟೆಗೊಮ್ಮೆ ಚೆಕ್ ಮಾಡ್ಕೋಬೇಕು. ಈ ಹೈಡ್ರಾಲಿಕ್ ಸಿಸ್ಟಮ್ ಅಲ್ಲಿ ಆಯಿಲ್ ಇರುತ್ತೆ, ಈ ಆಯಿಲ್ ಇಂದಾನೆ ಮೂವ್ಮೆಂಟ್ಸ್ ಆದಾಗ ಪ್ರೆಷರ್ ಕ್ರಿಯೇಟ್ ಆಗಿ ವರ್ಕ್ ಆಗ್ತವೆ ಎಕ್ವಿಪ್ಮೆಂಟ್ ಗಳು. ಸೊ ಈ ಆಯಿಲ್ ಕರೆಕ್ಟ್ ಆಗಿದೆಯಾ ಅಂದ್ರೆ ಆಯಿಲ್ ಕಪ್ಪು ಬಣ್ಣಕ್ಕೆ ತಿರುಗಿದ್ರೆ ಆ ಆಯಿಲ್ ಅನ್ನ ಚೇಂಜ್ ಮಾಡೋದು ಒಳ್ಳೇದು. ಇಲ್ಲ ಆಯಿಲ್ ಇನ್ನು ಕಪ್ಪಗಾಗಿಲ್ಲ, ಇನ್ನು ಸ್ವಲ್ಪ ಥಿಕ್ನೆಸ್ ಅಂದ್ರೆ ಅದ್ರದ್ದು ದಪ್ಪತನ ಇನ್ನು ಇದೆ ಅಂದ್ರೆ ಅದನ್ನೇ ಸ್ವಲ್ಪ ಮುಂದುವರ್ಸ್ಕೋಬಹುದು, ಏನ್ ಸಮಸ್ಯೆ ಇಲ್ಲ. ಈ ಹೈಡ್ರಾಲಿಕ್ ಸಿಸ್ಟಮ್ ಮೇಲೆ ಪ್ರತಿ ಒಂದು ತಿಂಗಳಿಗೊಮ್ಮೆ ಇಲ್ಲ 250 ತಾಸಿಗೊಮ್ಮೆ ನಾವು ಕಣ್ಣಿಟ್ಟು ಅದನ್ನೆಲ್ಲ ಸ್ವಲ್ಪ ಚೆಕ್ ಮಾಡ್ಕೋಬೇಕಾಗುತ್ತೆ ಸರ್. ಗೇರ್ ಆಯಿಲ್, ಇಂಜಿನ್ ಆಯಿಲ್ ಇವು ಅಷ್ಟೇ ಭಾರಿ ಇಂಪಾರ್ಟೆಂಟ್. ಗೇರ್ ಆಯಿಲ್, ಇಂಜಿನ್ ಆಯಿಲ್ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಬಟ್ ಈ ಗೇರ್ ಆಯಿಲ್ ಅಷ್ಟು ಬೇಗ ಹಾಳಾಗದೆ ಇರ್ಬೋದು, ಬಟ್ ಇಂಜಿನ್ ಆಯಿಲ್ ಮಾತ್ರ ಟ್ರ್ಯಾಕ್ಟರ್ ಹೆವಿ ಎಕ್ವಿಪ್ಮೆಂಟ್ ಹೆವಿ ಇಂಜಿನ್ ಇರೋದ್ರಿಂದ ಅದು ಬೇಗ ಚೇಂಜ್ ಮಾಡೋದು ಉತ್ತಮ. ಇದು ಪ್ರತಿ ತಿಂಗಳೂ ಕೂಡ ನಾವು ಗಮನಿಸ್ತಾ ಇರಬೇಕಾಗತ್ತೆ. ಹೌದ್ ಹೌದು, ಗಮನಿಸ್ತಾ ಇರ್ಬೇಕು, ಒಂದ್ಸತಿ ಚೆಕ್ ಮಾಡ್ಕೊಳ್ಳೇಬೇಕು. ಮಾಡ್ಕೊಂಡ್ರೆ ನಮ್ಗೆ ಗೊತ್ತಾಗೋದು ಹೆಂಗಿದೆ, ಅದ್ರ ಕಂಡೀಷನ್ ಏನಿದೆ, ಮುಂದೆ ಚೇಂಜ್ ಮಾಡ್ಬೇಕಾ ಇಲ್ಲ ಅದನ್ನ ಇಟ್ಕೋಬೇಕಾ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇನ್ನ ಟ್ರ್ಯಾಕ್ಟರ್ ಚಲಾಯಿಸುವಂತ ವಿಧಾನಗಳು ಏನು ಅಂತೀರಿ ಸರ್? ಏನಾಗುತ್ತೆ ಅಂದ್ರೆ ಟ್ರ್ಯಾಕ್ಟರ್ ಅಲ್ಲಿ 2 ಗೇರ್ ಇರುತ್ತೆ. ಒಂದು ಹೆವಿ ಲೋಡ್ಗೆ ಒಂದ್ ಗೇರ್ ಕೊಟ್ಟಿರ್ತಾರೆ, ಇಲ್ಲ ಸ್ಪೀಡ್ ಹೋಗೋದಕ್ಕೆ ಒಂದ್ ಗೇರ್ ಕೊಟ್ಟಿರ್ತಾರೆ. ಈ ಅಗ್ರಿಕಲ್ಚರಲ್ ಕೆಲ್ಸಗಳನ್ನ ಮಾಡುವಾಗ, ಹೊಲದಲ್ಲಿ ಉಳುಮೆ ಮಾಡುವಾಗ, ಮಲ್ಚಿಂಗ್ ಮಾಡುವಾಗ, ವೀಡರ್ ಮಾಡುವಾಗ, ಡಿಸ್ಕ್ ಹಾರೋ ಪ್ಲೋಯಿಂಗ್ ಮಾಡುವಾಗ ಏನಾಗ್ಬಹುದು ಅಂದ್ರೆ, ನಮಗೆ ಇಂಜಿನ್ ಮೇಲೆ ಪ್ರೆಷರ್ ಜಾಸ್ತಿ ಬೀಳುತ್ತೆ, ಆಮೇಲೆ ಅದು ಸ್ಲೋ ಆಗಿ ಮೂವ್ ಆಗ್ಬೇಕು. ಆಮೇಲೆ ಈ ಎಕ್ವಿಪ್ಮೆಂಟ್ ಗಳ ಮೇಲೆ ಜಾಸ್ತಿ ಒತ್ತಡವನ್ನ ಕೊಟ್ಟಾಗ ಈ ಕೆಲ್ಸಗಳೆಲ್ಲ ಆಗ್ತವೆ. ಪವರ್ ಅನ್ನ ಈ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು, ಅದು ಹಿಂದ್ಗಡೆ ನಾವೇನ್ ಹೈಡ್ರಾಲಿಕ್ ಸಿಸ್ಟಮ್ ಅಂತೀವಲ್ಲ, ಹೌದೌದು, ಆ ಡಿಸ್ಟ್ರಿಬ್ಯೂಟ್ ಆದಾಗ ಏನಾಗುತ್ತೆ, ಟ್ರ್ಯಾಕ್ಟರ್ನ ಸ್ಲೋ ಗೇರ್ ಅಲ್ಲಿ ಓಡಿಸ್ಬೇಕು, ಅಂದ್ರೆ ವರ್ಕಿಂಗ್ ಮೋಡ್ ಅಲ್ಲಿ ಹಾಕಿ ಸ್ಲೋ ಆಗಿ ಓಡಿಸ್ಬೇಕು. ಅವಾಗ ಸ್ಪೀಡ್ ಅಲ್ಲಿ ಓಡಿಸಿದ್ರೆ ಇಂಜಿನ್ಗೆ ಹೊಡೆತ ಬಿಡುತ್ತೆ, ಆಮೇಲೆ ಇಂಜಿನ್ ಪ್ರಾಬ್ಲಮ್ ಕೊಡಕ್ ಸ್ಟಾರ್ಟ್ ಆಗುತ್ತೆ. ಏನಾದ್ರೂ ಒಂದು ಸಾಮಾನು ಕ್ಯಾರಿ ಮಾಡ್ಕೊಂಡು ಹೋಗುವಾಗ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಅಲ್ದೇನೆ ಲೋಡ್ ಎತ್ತಕ್ಕೆ ಅದಕ್ಕೆ ಹಿಂದ್ಗಡೆ ಒಂದು ಟ್ರೈಲರ್ ಕನೆಕ್ಟ್ ಮಾಡಿ ಲೋಡ್ ಗಳನ್ನ ಹಾಕಿ ತಗೊಂಡ್ ಹೋಗೋ ಕೆಲ್ಸ ಇದ್ದಾಗ ಬೇಕಾದ್ರೆ ಅದನ್ನ ಸ್ಪೀಡ್ ಮೋಡಿಗೆ ಹಾಕಿ ಸ್ವಲ್ಪ ಜಾಸ್ತಿ ಗೇರ್ ಅಲ್ಲಿ ಹಾಕಿ ಓಡಿಸಿದ್ರೆ ಅವಾಗ ಏನಾಗುತ್ತೆ, ಫ್ಯೂಲ್ ಎಫಿಷಿಯನ್ಸಿ, ಇಂಧನ ಕ್ಷಮತೆನೂ ಜಾಸ್ತಿ ಆಗುತ್ತೆ, ಇಂಜಿನ್ಗೂ ಜಾಸ್ತಿ ಹೊಡೆತ ಬಿಡಲ್ಲ. ಈ ವಿಧಾನಗಳನ್ನ ನಾವು ಅನುಸರಿಸಬೇಕಾಗತ್ತೆ. ಹಾ, ಇನ್ನ ಟ್ರ್ಯಾಕ್ಟರ್ ಅನ್ನ ನಾವು ಸಾಧಾರಣವಾಗಿ ಕೆಲಸ ಎಲ್ಲ ಮುಗಿದ್ಮೇಲೆ ಮನೆ ಹತ್ರ ನಿಲ್ಲಿಸ್ಕೊಳ್ತೀವಿ, ಈ ಟ್ರ್ಯಾಕ್ಟರ್ ನಿಲ್ಲಿಸಬೇಕಾದಾಗ ಏನು ಕಾಳಜಿಯನ್ನು ವಹಿಸಬೇಕಾಗತ್ತೆ? ಮೇನ್ ಆಗಿ ಟ್ರ್ಯಾಕ್ಟರ್ ನಿಲ್ಸಿದಾಗ ಕ್ಲೀನ್ ಆಗಿರೋ ಜಾಗದಲ್ಲಿ ನಿಲ್ಸೋದು ಬಾರಿ ಮುಖ್ಯ. ಆದ್ರೆ ಅಲ್ಲಿ ಮಳೆಯಲ್ಲೆಲ್ಲ ನಿಲ್ಸಕ್ ಹೋಗ್ಬಾರ್ದು, ಯಾವುದೇ ಗಾಡಿ ಇರ್ಲಿ, ಮಳೆ ಬಿಸಿಲು ಇರೋ ಕಡೆ ನಿಲ್ಸಿದ್ರೆ ಬೇಗ ಇಂಜಿನ್ ತುಕ್ಕ ಹಿಡಿಯುತ್ತೆ, ಆಮೇಲೆ ಈ ಎಲೆಕ್ಟ್ರಿಕಲ್ ವೈರಿಂಗ್ ಎಲ್ಲ ಬೇಗ ಹಾಳಾಗಿ ಹೋಗುತ್ತೆ. ಆಮೇಲೆ ಒಳಗಡೆ ಬೆಲ್ಟ್ ಅನ್ನೋದು ಒಂದ್ ಇರುತ್ತೆ, ಇಂಜಿನ್ ಇಂದ ರೇಡಿಯೇಟರ್ಗೆ ಕನೆಕ್ಟ್ ಆಗಿರೋಂತ ಒಂದ್ ಫ್ಯಾನ್ ತರ ಇರುತ್ತೆ, ಅದು ಬೆಲ್ಟ್ ಇಂದ ತಿರುಗ್ತಾ ಇರುತ್ತೆ. ಆ ಬೆಲ್ಟ್ ರಬ್ಬರ್ ಇರುತ್ತೆ, ಆ ರಬ್ಬರ್ ಮೇಲೆ ನೀರು ಸ್ವಲ್ಪ ಬಿಸಿಲೆಲ್ಲ ಬಿದ್ದಾಗ ಏನಾಗುತ್ತೆ, ರಬ್ಬರ್ ಸ್ಮೂತ್ ಇರೋದ್ರಿಂದ ಹಾರ್ಡಾಗಿ ಹೋಗ್ಬಿಡುತ್ತೆ. ಸೊ ಇದರಿಂದ ಬೆಲ್ಟ್ ಸೌಂಡ್ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಇವೆಲ್ಲ ಸಮಸ್ಯೆ. ಆಮೇಲೆ ನೆರಳಲ್ಲಿ ಉತ್ತಮವಾದ ಜಾಗ, ಕಸ ಕಡ್ಡಿ ಇರಬಾರ್ದು, ಬೇಲಾಗಿ ಅಲ್ಲಿ ಎಲಿಗಳು ಇರಬಾರ್ದು, ಅಂತ ಜಾಗದಲ್ಲಿ ಟ್ರ್ಯಾಕ್ಟರ್ನ ಕ್ಲೀನ್ ಆಗಿ ನಿಲ್ಸಿದ್ರೆ ಏನೂ ಆಗಲ್ಲ, ಎಷ್ಟ್ ದಿನ ಆದ್ರೂ ನಿಲ್ಸ್ಬೋದು. ಆಮೇಲೆ ನಿಲ್ಸಿದಾಗ ಸ್ವಲ್ಪ ಬ್ಯಾಟ್ರಿಯಿಂದ ಡಿಸ್ಕನೆಕ್ಟ್ ಮಾಡಿ ನಿಲ್ಸಿದ್ರೆ ಒಳ್ಳೇದು, ಯಾಕಂದ್ರೆ ನಾವು ಕನೆಕ್ಟೇಷನ್ ಅಲ್ಲಿ ಇಟ್ಟು ನಿಲ್ಸಿದ್ರೆ ಒಂದ್ ತಿಂಗಳು ನಿಲ್ಸ್ಬಿಟ್ವಿ ಅಂದ್ರೆ ಅದು ಡಿಸ್ಚಾರ್ಜ್ ಆಗಿ ಆಗಿ ಬ್ಯಾಟ್ರಿ ಡೆಟ್ ಆಗೋ ಚಾನ್ಸಸ್ ಇರುತ್ತೆ. ಡಿಸ್ಕನೆಕ್ಟ್ ಮಾಡಿ ನಿಲ್ಸೋದು ಒಳ್ಳೇದು. ಆಮೇಲೆ ಈ ಏರ್ ಫಿಲ್ಟರ್ ಇದೆಯಲ್ಲ ಅದನ್ನ ಏನಾದ್ರೂ ಒಂದು ಲಿಡ್ ಇಂದ ಮುಚ್ಚೋದು ಒಳ್ಳೇದು, ಇಲ್ಲ ಅಂದ್ರೆ ಮೇಲ್ಗಡೆ ಸೈಲೆನ್ಸರ್ ಅನ್ನ ಅದನ್ನು ಸ್ವಲ್ಪ ಮುಚ್ಚಿಬಿಟ್ಟು ನಿಲ್ಸ್ಬಿಡೋದು ಉತ್ತಮ. ಯಾಕಂದ್ರೆ ಒಳಗೆ ಏನಾದ್ರು ಇಲ್ಲಿ ಹೋಗೋದು ಇನ್ನೇನೋ ಹೋಗೋದನ್ನ ಅವಾಯ್ಡ್ ಆಗುತ್ತೆ. ಇನ್ನ ಮುಖ್ಯವಾದ ಪ್ರಶ್ನೆ ಡಾಕ್ಟರ್ ಪವನ್ ತೇಜಸ್ವಿ ಅವರೇ, ಈ ಟ್ರ್ಯಾಕ್ಟರ್ ನಲ್ಲಿ ಇಂಧನ ನಿರ್ವಹಣೆ ಹೇಗೆ ಅಂತೀರಿ ಸರ್? ಮಾತಲ್ಲಿ ಹೇಳ್ಬೇಕಂದ್ರೆ ನಾವು ಓಡಿಸೋದ್ರ ಮೇಲೆ ಇಂಧನವನ್ನ ನಿರ್ವಹಣೆ ಮಾಡ್ಬೋದು ಸರ್. ನಾನು ನಿಮಗೆ ಹೇಳ್ದಂಗೆ ಸರಿಯಾದ ಗೇರ್ ಅನ್ನ ಸರಿಯಾದ ಕೆಲಸದಲ್ಲಿ ಬಳಸ್ಕೊಂಡ್ರೆ ಇಂಧನ ಕ್ಷಮತೆ ಯಾವಾಗ್ಲೂ ಚೆನ್ನಾಗಿರುತ್ತೆ. ಏನಂದ್ರೆ ಕೆಲವರು ಈ ಹೊಲದ ಕೆಲಸಗಳಲ್ಲಿ ಉಪಯೋಗಿಸ್ತಾ ಇರ್ತಾರೆ, ಹೊಲ ಉಳ್ಮೆ ಮಾಡೋಕ್ಕಾಗ್ಲಿ ಇಲ್ಲ ಮಲ್ಚಿಂಗ್ ವೀಡಿಂಗ್ ಮಾಡೋದಿಕ್ಕಾಗ್ಲಿ, ಅವಾಗ ಕಮ್ಮಿ ಗೇರ್ ಅಲ್ಲಿ ಯೂಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ಪವರ್ ಜಾಸ್ತಿ ಬೇಕಾಗಿರುತ್ತೆ. ಇದನ್ನ ಕೆಲವರು ಹೈಯರ್ ಗೇರ್ ಅಲ್ಲಿ ಹಾಕಿ ಯೂಸ್ ಮಾಡಿದಾಗ ಏನಾಗುತ್ತೆ, ಅವಾಗ ಫ್ಯೂಲ್ ಜಾಸ್ತಿ ಕುಡಿಯಕ್ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಕ್ಷಮತೆ ಕಮ್ಮಿ ಆಗ್ತಾ ಹೋಗುತ್ತೆ. ನೀವು ಸರ್ಟನ್ ಒಂದು 30-40 ಸ್ಪೀಡಿಗೆ ಹೋದಾಗ ಸ್ವಲ್ಪ ಜಾಸ್ತಿ ಮೇಲ್ಗಡೆ ಗೇರ್ ಗಳಲ್ಲಿ ಗಾಡಿ ಓಡಿಸಿದ್ರೆ ಇಂಧನ ಕ್ಷಮತೆ ಚೆನ್ನಾಗಿರುತ್ತೆ. ಸೊ ಗಾಡಿ ಯಾವ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ಅದ್ರ ತಕ್ಕನಾಗಿ ನಾವು ಕರೆಕ್ಟ್ ಆಗಿ ಗೇರ್ ಅನ್ನ ಅಳವಡಿಸ್ಕೊಂಡು ಹೋದ್ರೆ ಇಂಧನ ಕ್ಷಮತೆ ಯಾವ್ದೇ ಟ್ರ್ಯಾಕ್ಟರ್ ಅಂತ ಅಲ್ಲ ಯಾವ ಗಾಡಿಗೂ ಚೆನ್ನಾಗಿ ಕೊಡುತ್ತೆ ಅಂತ ನನ್ನ ಒಂದು ಎಕ್ಸ್ಪೀರಿಯನ್ಸ್. ಇನ್ನ ಈ ಟ್ರ್ಯಾಕ್ಟರ್ ನಲ್ಲಿ ನಾವು ಗ್ಯಾಸ್ಕೆಟ್ ಅಥವಾ ಆಯಿಲ್ ಸೀಲ್ ಅಂತ ಏನ್ ಬಳಸ್ಕೊಳ್ತೀವಲ್ಲ, ಇದರಿಂದ ಆಗುವಂತ ಪರಿಣಾಮ ಏನು ಅಂತೀರಿ? ಸರಿ, ಗ್ಯಾಸ್ಕೆಟ್ ಆಯಿಲ್ ಸೀಲ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈ ಯೂಶಲಿ ಈ ಗ್ಯಾಸ್ಕೆಟ್ ಆಯಿಲ್ ಸೀಲ್ ಅನ್ನ ಗೇರ್ ಬಾಕ್ಸ್ ಅಲ್ಲಿ ಮತ್ತೆ ಇಂಜಿನ್ ಹೆಡ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಯಾಕೆಂದ್ರೆ ಸರ್ವಿಸ್ ಮಾಡಿದಾಗ ಸರ್ವಿಸ್ ಮಾಡೋರು ಕ್ಲೀನ್ ಆಗಿ ಆ ಗ್ಯಾಸ್ಕೆಟ್ ಅಂದ್ರೆ ಅದೊಂದು ಸೀಲ್, ಅದು ಅಲ್ಲಿಂದ ಇಂಜಿನ್ ಇಂದ ಏನು ಲೀಕೇಜ್ ಆಗ್ತಿರೋಂತ ಒಂದು ಸೀಲ್ ಅದು. ಅದನ್ನ ಟೈಮ್ ಟು ಟೈಮ್ ಸರ್ವಿಸಿಂಗ್ ಮಾಡಿದಾಗ ಅದನ್ನ ಕರೆಕ್ಟ್ ಆಗಿ ಚೇಂಜ್ ಮಾಡಿಲ್ಲ ಅಂದ್ರೆ, ಇಲ್ಲ ಅಂದ್ರೆ ಅದು ಹಾಳಾಗಿದ್ರು ಅದನ್ನೇ ಬಳಸಿದ್ರೆ ಅಲ್ಲಿಂದ ಆಯಿಲ್ ಲೀಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಒಂದ್ಸತಿ ಆಯಿಲ್ ಲೀಕ್ ಆಗಕ್ ಸ್ಟಾರ್ಟ್ ಆದ್ರೆ ಏನಾಗುತ್ತೆ, ಇಂಜಿನ್ ಅಲ್ಲಿ ಜಾಸ್ತಿ ಫ್ರಿಕ್ಷನ್ ಕ್ರಿಯೇಟ್ ಆಗುತ್ತೆ. ಫ್ರಿಕ್ಷನ್ ಕ್ರಿಯೇಟ್ ಆದ್ರೆ ಇಂಜಿನ್ ಹೀಟ್ ಜಾಸ್ತಿ ಆಗಿ ಇಂಜಿನ್ ಸೀಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಯಾವಾಗ್ಲೂ ಒಳ್ಳೆ ಒಂದು ಇಂಜಿನ್ ಕೂಲೆಂಟ್, ಇಂಜಿನ್ ಆಯಿಲ್ ಮತ್ತೆ ಈ ಗ್ಯಾಸ್ಕೆಟ್ ಅಂದ್ರೆ ಇಂಜಿನ್ ಸೀಲ್ ಆಯಿಲ್ ಸೀಲ್ ಅಂತ ಏನ್ ಹೇಳ್ತೀವಿ ಅದು ಒಳ್ಳೆ ಕ್ವಾಲಿಟಿದು ಅವಾಗ ಅವಾಗ ಚೇಂಜ್ ಮಾಡಿ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಇಂಜಿನ್ಗೆ ಏನೂ ಆಗಲ್ಲ, ಚೆನ್ನಾಗಿ ಓಡುತ್ತೆ. ಸರಿಯಾದ ಗ್ಯಾಸ್ಕೆಟ್ ಅಥವಾ ಆಯಿಲ್ ಸೀಲ್ ಅನ್ನು ಬಳಸ್ಕೊಳ್ಳೋದ್ರಿಂದ ನಾವು ಘರ್ಷಣೆಯನ್ನ ಕಡಿಮೆ ಮಾಡಬಹುದು. ಅದರಿಂದ ಇಂಜಿನ್ ಲೈಫ್ ಆಯಸ್ ಚೆನ್ನಾಗಿರುತ್ತೆ. ಇನ್ನ ಗೇರ್ ಬಾಕ್ಸ್ ನ ನಿರ್ವಹಣೆ ಹೇಗೆಲ್ಲ ಮಾಡ್ಕೋಬೇಕಾಗತ್ತೆ ಅಂತೀರಿ? ಗೇರ್ ಬಾಕ್ಸ್ ನಾನು ಹೇಳ್ದಂಗೆ ಈ ಪ್ರತಿ ಒಂದು 250 ಗಂಟೆಗೊಮ್ಮೆ ಗೇರ್ ಆಯಿಲ್ ನ ಚೆಕ್ ಮಾಡ್ಬೇಕಾಗುತ್ತೆ. ಸೊ ಒಂದ್ಸತಿ ಗೇರ್ ಆಯಿಲ್ ನ ಚೆಕ್ ಮಾಡಿದ್ರೆ ಗೇರ್ ಆಯಿಲ್ ಏನಾದ್ರೂ ಕಪ್ಪು ಬಣ್ಣದಲ್ಲಿ ತಿರುಗಿದ್ರೆ ಅದನ್ನ ತಕ್ಷಣವೇ ಚೇಂಜ್ ಮಾಡಿ ಹೊಸ ಆಯಿಲ್ ಅನ್ನ ಹಾಕ್ಬೇಕಾಗುತ್ತೆ. ಆಮೇಲೆ ಕೆಲವರು ನಾನು ನೋಡಿದೀನಿ ಗೇರ್ ಆಯಿಲ್ ಕಮ್ಮಿ ಇದ್ರು ಕೂಡ ಅದನ್ನ ಎಕ್ಸ್ಟ್ರಾ ಮೇಲ್ಗಡೆ ಒಂದ್ ಟಾಪ್ ಅಪ್ ಅಂತಾನು ಹಾಕ್ಸಲ್ಲ, ಹಂಗೆ ಓಡಿಸ್ತಾ ಇರ್ತಾರೆ. ಈ ಆಯಿಲ್ ಕಮ್ಮಿ ಆದಾಗ ಏನಾದ್ರೂ ನೀವು ಒಂದು ವಾಹನ ಇಲ್ಲ ಇಂಜಿನ್ ಅನ್ನ ಓಡಿಸ್ಬಿಟ್ರೆ ಏನಾಗುತ್ತೆ ಅಂದ್ರೆ, ನೀವು ಹೇಳ್ದಂಗೆ ಘರ್ಷಣೆ ಜಾಸ್ತಿ ಆಗಿ ಇಂಜಿನ್ ಸೀಸ್ ಆಗಿ ಹಾಳಾಗೋ ಚಾನ್ಸಸ್ ಇದೆ. ಗೇರ್ ಆಯಿಲ್ 250 ಗಂಟೆ ಇಲ್ಲ ಪ್ರತಿ ಒಂದು ತಿಂಗಳಿಗೊಮ್ಮೆ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಒಳಗಡೆ ಘರ್ಷಣೆ ಕಮ್ಮಿ ಆಗಿ ಚೆನ್ನಾಗಿ ಇಂಜಿನ್ ಓಡುತ್ತೆ, ರನ್ ಆಗುತ್ತೆ. ಅಂದ್ರೆ ಅದರ ಲೂಬ್ರಿಕೇಶನ್ ಕೂಡ ಸರಿಯಾಗಿರ್ಬೇಕಾಗತ್ತೆ. ಹೌದ್ ಸರ್, ಹೌದು. ಪ್ರತಿ ಒಂದು ಇಂಜಿನ್ಗೂ ಇಂಜಿನ್ ಆಯಿಲ್ ಗೇರ್ ಆಯಿಲ್ ಲೂಬ್ರಿಕೇಶನ್ ಚೆನ್ನಾಗಿದೆ ಅಂದ್ರೆ ಎಷ್ಟು ಕೆಲಸ ಆದ್ರೂ ಅದು ಮಾಡುತ್ತೆ, ಅದಕ್ಕೆ ಆಯಸ ಆಗಲ್ಲ. ಆದ್ರೆ ಒಂದು ಲೂಬ್ರಿಕೇಶನ್ ಚೆನ್ನಾಗಿಲ್ಲ, ಆಯಿಲ್ ಸರಿ ಇಲ್ಲ, ಆಯಿಲೇ ಇಲ್ಲ ಅಂದ್ರೆ ಅದು ಬೇಗ ಹಾಳಾಗೋಗುತ್ತೆ. ಅಂದ್ರೆ ಒಂದು ಲೂಬ್ರಿಕೇಶನ್ ಗುಣ, ಇನ್ನೊಂದು ಸರಿಯಾದ ಪ್ರಮಾಣದಲ್ಲಿ ಇರ್ಬೇಕು. ಅದು ಎರಡು ಪ್ರಮಾಣದಲ್ಲಿ. ಹೌದು ಹೌದು, ಖಂಡಿತ ಖಂಡಿತ. ಇನ್ನ ಇಂಜಿನ್ ನಿರ್ವಹಣೆಗೆ ಏನ್ ಕ್ರಮ ಅನುಸರಿಸಬೇಕಾಗತ್ತೆ? 500 ಗಂಟೆಗೊಮ್ಮೆ ನಾವು ಇಂಜಿನ್ ಆಯಿಲ್ ನ ಚೆಕ್ ಮಾಡ್ಬೇಕು, ಇಂಜಿನ್ ಆಯಿಲ್ ಲೆವೆಲ್ ಅನ್ನ ಚೆಕ್ ಮಾಡ್ಬೇಕು. ಆಮೇಲೆ ಅದರಲ್ಲಿ ಪಿಸ್ಟನ್ ವಾಲ್ವ್ ಅಂತ ಇರುತ್ತೆ, ವಾಲ್ವ್ ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಬೇಕಾಗುತ್ತೆ. ವಾಲ್ವ್ ಏನ್ ಮಾಡುತ್ತೆ ಅಂದ್ರೆ ಇಂಜಿನ್ ಒಳಗೆ ಸರಿಯಾದ ಪ್ರಮಾಣದಲ್ಲಿ ಹೊರಗಿಂದ ಏರ್ ಫಿಲ್ಟರ್ ಇಂದ ಗಾಳಿನ ಇಂಜಿನ್ ಒಳಗೆ ಕಳಿಸುತ್ತೆ. ಫ್ಯೂಲ್ ಇಂಜೆಕ್ಟರ್ ಅಂತ ಒಂದ್ ಇರುತ್ತದೆ. ಫ್ಯೂಲ್ ಇಂಜೆಕ್ಟರ್ ಏನ್ ಮಾಡುತ್ತೆ ಅಂದ್ರೆ ಫ್ಯೂಲ್ ಅನ್ನ ಇಂಜೆಕ್ಟ್ ಮಾಡುತ್ತೆ ಇಂಜಿನ್ ಒಳಗೆ. ಸೊ ಫ್ಯೂಲ್ ಇಂಜೆಕ್ಟರ್ ಮತ್ತೆ ಸರಿಯಾದ ಪ್ರಮಾಣದ ಗಾಳಿ ಇಂಜಿನ್ ಒಳಗೆ ಮಿಕ್ಸ್ ಆದಾಗಷ್ಟೇ ಅದು ಕಂಬಷನ್ ಆಗುತ್ತೆ, ಒಳಗಡೆ ದಹನ ಕ್ರಿಯೆ ನಡೆಯುತ್ತೆ. ಕಂಬಷನ್ ನಡೆಯುತ್ತೆ ಸರ್. ಈ ಕಂಬಷನ್ ನಡೆದಾಗ್ಲೇನೆ ಇಂಜಿನ್ ಅಲ್ಲಿ ಪವರ್ ಜನರೇಟ್ ಆಗೋದು. ಇಂಜಿನ್ ಅಲ್ಲಿ ಪವರ್ ಜನರೇಟ್ ಆಗದೆ ಒಳಗೆ ಕಂಬಷನ್, ಯಾಕಂದ್ರೆ ಇದನ್ನ ಅದಕ್ಕೆ ನಾವು ಇಂಟರ್ನಲ್ ಕಂಬಷನ್ ಇಂಜಿನ್ ಅಂತ ಕರಿತೀವಿ. ಇವೆಲ್ಲ ಇಂಟರ್ನಲ್ ಕಂಬಷನ್ ಇಂಜಿನ್. ಒಳಗಡೆ ಕಂಬಷನ್ ಆದಾಗ್ಲೇನೆ ಇದು ಪವರ್ ಜನರೇಟ್ ಮಾಡುವಂತ ಇಂಜಿನ್ಗಳು. ಪ್ರತಿ 500 ಗಂಟೆ ಓಡಿದೆ ಅಂದ್ರೆ ಫ್ಯೂಲ್ ಇಂಜೆಕ್ಟರ್ ನ ಒಂದ್ಸತಿ ಚೆಕ್ ಮಾಡಿಸ್ಬೇಕು. ಇಂಜೆಕ್ಟರ್ ಒಳಗೆ ಏನಾದ್ರೂ ಕಾರ್ಬನ್ ಕೂತಿದ್ರೆ ಅದನ್ನ ಕ್ಲೀನ್ ಮಾಡಿಸ್ಬೇಕು. ಆಮೇಲೆ ಈ ವಾಲ್ವ್ ಕರೆಕ್ಟ್ ಟೈಮ್ ಅಲ್ಲಿ ವರ್ಕ್ ಆಗ್ತಾ ಇದೆಯಾ, ಕರೆಕ್ಟ್ ಆಗಿದೆಯಾ, ವ್ಯಾಲ್ದು ಏನಾದ್ರೂ ಸೌದೋಗಿದೆಯಾ, ಸೌದೋಗಿದ್ರೆ ಅದನ್ನ ಚೇಂಜ್ ಮಾಡ್ಬೇಕಾಗುತ್ತೆ. ಆಮೇಲೆ ಇವು ಎರಡು ಆದ್ರೆ ಇನ್ನೊಂದು ಇಂಜಿನ್ ಆಯಿಲ್, ಇಂಜಿನ್ ಆಯಿಲ್ ಪ್ರಮಾಣ ಸರಿ ಇದೆಯಾ, ಇಂಜಿನ್ ಆಯಿಲ್ ಕಪ್ಪು ಬಣ್ಣದಲ್ಲಿ ತಿರುಗಿದ್ರೆ ತಕ್ಷಣ ಚೇಂಜ್ ಮಾಡ್ಬೇಕು, ಪ್ರಮಾಣ ಕಮ್ಮಿ ಇದ್ರೆ ಎಕ್ಸ್ಟ್ರಾ ಟಾಪ್ ಅಪ್ ಹಾಕೊಂಡು ಅದನ್ನ ಸರಿಯಾದ ಪ್ರಮಾಣದಲ್ಲಿ ಮೇಂಟೈನ್ ಮಾಡಿದ್ರೆ ಎಷ್ಟು ವರ್ಷ ಆದ್ರೂ ಏನು ಆಗಲ್ಲ. ಇನ್ನು ಈ ಹೈಡ್ರಾಲಿಕ್ಸ್ ವ್ಯವಸ್ಥೆಯ ಒಂದು ನಿರ್ವಹಣೆಗೆ ಬಹಳ ಮುಖ್ಯ ಅಂತ ತಾವ್ ಹೇಳಿದ್ರಿ, ಈ ಹೈಡ್ರಾಲಿಕ್ಸ್ ನಿರ್ವಹಣೆಯ ಸುರಕ್ಷಿತ ವಿಧಾನಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಡ್ತೀರಾ? ಹೈಡ್ರಾಲಿಕ್ ವ್ಯವಸ್ಥೆ ಅಂದ್ರೆ ಹೈಡ್ರಾಲಿಕ್ ಹಿಂಗಡೆ ಇರುತ್ತೆ, ಇಂಜಿನ್ ಇಂದ ನಾವು ಕೆಲಸ ಕಾರ್ಯಗಳಿಗೆ ಬಳಸುವಂತ ಒಂದು ಪವರ್ ಅನ್ನ ಸಪ್ಲೈ ಮಾಡೋದೇ ಹೈಡ್ರಾಲಿಕ್ ಸಿಸ್ಟಮ್. ಏನು ಲೋಡ್ ಎತ್ತಕ್ಕಾಗಿರ್ಬೋದು, ಇಲ್ಲ ಉಳುಮೆ ಮಾಡೋದು, ರೋಟಾವೇಟರ್ ತಿರುಗಿಸೋಕೆ, ಮಲ್ಚಿಂಗ್ ಮಾಡೋದಕ್ಕೆ, ಡಿಸ್ಕ್ ಹಾರೋ ಫ್ಲೋ ಏನ್ ಮಾಡೋದಕ್ಕೂ ಪವರ್ ಹೋಗದೆ ಈ ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ ಗೆ ಈ ಹೈಡ್ರಾಲಿಕ್ ಸಿಸ್ಟಮ್ ಇಂದ. ಈ ಹೈಡ್ರಾಲಿಕ್ ಸಿಸ್ಟಮ್ ಏನ್ ಮಾಡುತ್ತೆ ಅಂದ್ರೆ ಅದನ್ನ ಕೆಳಗಡೆ ಒತ್ತುತ್ತೆ, ಅದು ಪ್ರೆಷರ್ ಕೊಡುತ್ತೆ. ಪ್ರೆಷರ್ ಕೊಟ್ಟಾಗ ಏನಾಗುತ್ತೆ, ಅವೆಲ್ಲ ಕೆಲಸ ಕಾರ್ಯಗಳು ಅದ್ ನಾವ್ ಏನಕ್ ಬಳಸ್ತೀವೋ ಆ ಕೆಲಸ ಮಾಡುತ್ತದೆ. ಈಗ ಡಿಸ್ಕ್ ಹಾರೋ ಫ್ಲೋಗೆ ನಾವು ಒತ್ತಿ ಬಿಟ್ಟು ಅದನ್ನ ಮುಂದ್ಗಡೆ ತಳ್ಳಿದ್ರೆ ಏನ್ ಮಾಡುತ್ತೆ, ಅದು ಭೂಮಿಯನ್ನ ಅಗೆಯುತ್ತೆ. ಹೌದಲ್ಲ ಸರ್? ಮಲ್ಚರ್ ಅಲ್ಲಿ ಅದನ್ನ ರೋಟಾರ್ ಇರುತ್ತೆ, ಮೋಟರ್ ಇರುತ್ತೆ, ಅದು ಕ್ಲೀನ್ ಆಗಿ ತಿರುಗ್ಬೇಕಂದ್ರೆ ಈ ಹೈಡ್ರಾಲಿಕ್ ಸಿಸ್ಟಮ್ ಇಂದ ಹೋಗುವಂತ ಪವರ್ ಇಂದಾನೆ. ಈ ಹೈಡ್ರಾಲಿಕ್ ಸಿಸ್ಟಮ್ ಅನ್ನ ಪ್ರತಿ ಒಂದು ಎರಡು ತಿಂಗಳು ಇಲ್ಲ ಮೂರು ತಿಂಗಳಿಗೊಮ್ಮೆ ಅದ್ರ ಆಯಿಲ್ ನ ಚೆಕ್ ಮಾಡ್ಬೇಕಾಗುತ್ತೆ. ಹೈಡ್ರಾಲಿಕ್ ಆಯಿಲ್ ಕರೆಕ್ಟ್ ಆಗಿದೆಯಾ, ಸರಿಯಾದ ಪ್ರಮಾಣದಲ್ಲಿ ಇದೆಯಾ, ಎಲ್ಲಾದ್ರೂ ಆ ಹೈಡ್ರಾಲಿಕ್ ಸಿಸ್ಟಮ್ ಅಲ್ಲಿ ಲೀಕೇಜ್ ಇರುತ್ತೆ. ಸುಮಾರು ಸತಿ ನಮ್ಮ ರೈತ ಬಾಂಧವರಿಗೆ ಗೊತ್ತೇ ಆಗಲ್ಲ, ಅಲ್ಲಿ ಲೀಕ್ ಆಗ್ತಾ ಇರುತ್ತೆ, ಆದ್ರೂ ಅದನ್ನೇ ಓಡಿಸ್ತಾ ಇರ್ತಾರೆ. ಹೈಡ್ರಾಲಿಕ್ ಆಯಿಲ್ ಏನಾದ್ರೂ ಕಮ್ಮಿ ಆಯ್ತು ಅಂದ್ರೆ ಪವರ್ ಕಮ್ಮಿ ಆಗುತ್ತೆ, ಆಮೇಲೆ ಇಂಜಿನ್ ಸಕ್ಷಮತೆ ಕಮ್ಮಿ ಆಗ್ಬಿಡುತ್ತೆ. ಸೊ ಇಂಜಿನ್ ಸಕ್ಷಮತೆ ಆಮೇಲೆ ಫ್ಯೂಲ್ ಎಫಿಷಿಯನ್ಸಿನು ಕಮ್ಮಿ ಆಗ್ಬಿಡುತ್ತೆ. ಸೊ ಹೈಡ್ರಾಲಿಕ್ ಆಯಿಲ್ ಸರಿಯಾದ ಪ್ರಮಾಣದಲ್ಲಿ ಇದೆಯಾ, ಎಲ್ಲಾದ್ರೂ ಲೀಕೇಜ್ ಇದೆಯಾ ಎನ್ನುವುದು ಚೆಕ್ ಮಾಡ್ಕೋಬೇಕು. ನಾವು ನೋಡಿದಾಗ್ಲೇ ಗೊತ್ತಾಗ್ಬಿಡುತ್ತೆ, ಟ್ರ್ಯಾಕ್ಟರ್ ಇಟ್ಟವರು ಒಂದ್ ಸತಿ ಎಲ್ಲಾದ್ರೂ ಲೀಕೇಜ್ ಇದ್ರೆ ಅಲ್ಲೇ ಗೊತ್ತಾಗುತ್ತೆ. ಹಂಗೇನಾದ್ರೂ ಇತ್ತು ಆ ಲೀಕೇಜ್ ಆಯಿಲ್ ಸೀಲ್ ಹೋಗಿರ್ಬೋದು, ಇಲ್ಲ ಆಯಿಲ್ ಹೋಗಿದ್ರೆ ಆ ಸೀಲ್ ಹಾಕ್ಸಿ ಸ್ವಲ್ಪ ಪ್ರಮಾಣದಲ್ಲಿ ಅದಕ್ಕೆ ಎಷ್ಟು ಮೇಂಟೈನ್ ಮಾಡ್ಬೇಕು ಅಷ್ಟು ಆಯಿಲ್ ಹೈಡ್ರಾಲಿಕ್ ಟ್ಯಾಂಕ್ ಒಳಗೆ ಹಾಕಿ ಮೇಂಟೈನ್ ಮಾಡಿದ್ವಿ ಇದ್ರೆ ಸಾಕಾಗುತ್ತೆ, ಏನು ಆಗಲ್ಲ. ಆತ್ಮೀಯ ರೈತ ಬಾಂಧವರೇ, ತಮ್ಗೆ ಈ ಟ್ರ್ಯಾಕ್ಟರ್ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಪವನ್ ತೇಜಸ್ವಿ ಟಿ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 8970010035. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 8970010035. ತುಂಬ ಸಂತೋಷ ಡಾಕ್ಟರ್ ಪವನ್ ತೇಜಸ್ವಿ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಟ್ರ್ಯಾಕ್ಟರ್ ನಿರ್ವಹಣೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ, ನಿಮಗೆ ತುಂಬಾ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಇವರನ್ನು ಮಾತನಾಡಿಸಿದವರು ಪಿಎಂ ಜಗದೀಶ್. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಶುಂಠಿ ಕೃಷಿ ಕುರಿತು ಡಾಕ್ಟರ್ ಎಸ್ಜೆ ಅಂಕೇಗೌಡ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 26,100 ರೂಪಾಯಿಯಿಂದ 26,900 ರೂಪಾಯಿಗಳು, ಅರೇಬಿಕಾ ಚರಿ 15,100 ರೂಪಾಯಿಯಿಂದ 16,900 ರೂಪಾಯಿಗಳು, ರೋಬೆಸ್ಟಾ ಪಾರ್ಚ್ಮೆಂಟ್ 22,500 ರೂಪಾಯಿಯಿಂದ 23,300 ರೂಪಾಯಿಗಳು, ಹಾಗೂ ರೋಬೆಸ್ಟಾ ಚರಿ 12,550 ರೂಪಾಯಿಯಿಂದ 13,600 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜಂಪಿ. ಪ್ರಾಯೋಜಕರು ಮುಖಾಟಿ ಶ್ರೀ ಪೊನ್ನಪ್ಪ ರಾಜು, ಶ್ರೀಮತಿ ಯಶೋಧ ಮತ್ತೆ ಸಂಸಾರ, ಕಾಫಿ ಬೆಳೆಗಾರರು ಮರಂತೋಡ ಗ್ರಾಮ ಮಡಿಕೇರಿ ತಾಲೂಕು. ಸುದ್ದಿ ಜೊಂಪೆ ಓದುತ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಕೊಡಗು ಜಿಲ್ಲೆಯಲ್ಲಿ ಚೆಸ್ಕಾಂ ವಿದ್ಯುತ್ ಹಂಚುವ ಮಾರ್ಗಗ ತೋಟಳಿ ಕಾಡು ಪ್ರದೇಶಗಳ ಮಧ್ಯ ಹಂಗೆ ಬೆಟ್ಟಗುಡ್ಡಗಳ ಅಂಚಿಲಿ ಹಾದು ಹೋಗುತ್ತಿದ್ದು ಮಳೆಗಾಲ ಪ್ರಕೃತಿ ವಿಕೋಪದ ಸಮಯದಲ್ಲಿ ಗುಡ್ಡ ಜರಿತಂದ ಮರದ ಕೊಂಬೆಗ ಬೀಳುದು, ವಿದ್ಯುತ್ ಕಂಬಗ ಬಾಗಿ ನಿಲ್ಲುದು, ತಂತಿಗ ಅಪಾಯದ ಮಟ್ಟಲಿ ಜಾರುವ ಸನ್ನಿವೇಶ ಎದುರಾದೆ. ಇದರಿಂದ ವಿದ್ಯುತ್ತುಲಿ ತೊಂದರೆ ತಾಪತ್ರೆ ಆಗುವ ಸಂಭವ ಎದುರಾದೆ. ಅಪಾಯ ಮಟ್ಟ ಕಂಡು ಬಂದರೆ ಈ ವ್ಯಾಪ್ತಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಲ್ಲರೆ 24x7 ಸಹಾಯವಾಣಿ 1912ಕ್ಕೆ ಸಾರ್ವಜನಿಕರು ದೂರು ನೀಡಕ್. ಹಂಗೆನೆ ಕೊಡಗು ಜಿಲ್ಲೆಯಲ್ಲಿ ರೈತರು ತಮ್ಮ ತೋಟಲಿ ಕಾಳು ಮೆಣಸು ಕೊಯ್ಯಕ್ಕೆ, ಮರದ ಕೊಂಬೆನ ಕಡಿಯಕ್ಕೆ, ಅಲ್ಯೂಮಿನಿಯಂ ಏಣಿ ಮತ್ತೆ ನೀರು ಹಾಯಿಸಿಕೆ ಅಲ್ಯೂಮಿನಿಯಂ ಸ್ಪಿಂಕ್ಲರ್ ಪೈಪ್ಗ ಉಪಯೋಗಿಸುತ್ತಿದ್ದು ಇದು ವಿದ್ಯುತ್ ಮಾರ್ಗಕ್ಕೆ ತಾಗಿ ವಿದ್ಯುತ್ ಅಪಘಾತ ಸಂಭವಿಸಿತು. ಇದರಿಂದ ಫೈಬರ್ ಏನಿನೇ ಬಳಸಿಕೊಣಕ್. ಇದರಿಂದ ತೋಟದ ಮಾಲೀಕರು ತಮ್ಮ ಕೆಲಸಗಾರರಿಗೆ ನೌಕರರಿಗೆ ತಮ್ಮ ತೋಟಲಿ ಹಾದು ಹೋವ ವಿದ್ಯುತ್ ಮಾರ್ಗಗಳ ಬಗೆಯಲ್ಲಿ ತಿಳುವಳಿಕೆ ನೀಡೋಕು, ಹಂಗೆ ವಿದ್ಯುತ್ ಅಪಘಾತನ ತಪ್ಪಿಸಿಕೆ ಇಲಾಖೆಯೊಟ್ಟಿಗೆ ಸಹಕರಿಸುವಂಗೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ಕರ್ನಾಟಕ ಅರೆ ಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಡೆಯಿಂದ 2022 ಮತ್ತು 2023 ಸಾಲಿನ ಗೌರವ ಇನಾಮ್ ಮಾಡುವ ಸಂಶೋಧನಾ ಪ್ರಬಂಧ ಮತ್ತು ಕೃತಿಗಳ ಬಿಡುಗಡೆ ಸಂಬರ ಫೆಬ್ರವರಿ 28ರಂದು ನಾಳೆ ಹೊತ್ತಾರೆ 9 ಗಂಟೆಗೆ ಕೊಡಗು ಗೌಡ ಸಮಾಜದಲ್ಲಿ ನಡೆದಿದೆ. ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಎಂಎಸ್ ಬೋಸರಾಜ್, ಮಾಜಿ ಮುಖ್ಯಮಂತ್ರಿಗ ಹಂಗೆ ಕೇಂದ್ರ ಮಂತ್ರಿಗ ಡಿವಿ ಸದಾನಂದಗೌಡ ಸೇರಿದಂಗೆ ಕರ್ನಾಟಕ ಅರೆ ಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಸದಾನಂದ ಮಾವುಜಿ, ಶಾಸಕರು, ಜಿಲ್ಲಾಧಿಕಾರಿಗ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗ, ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಮಡಿಕೇರಿನ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ನಾಳೆ 28ತಾರೀಕು ತಿಂಗಳ ಲೆಕ್ಕ ತಪಾಸಣೆ ಇರದರಿಂದ ಮೊದ್ದುನ ಕೊಡ್ದುಳೆ. ತುರ್ತು ಸೇವೆಗೆ ಡಾಕ್ಟರ್ ಇದ್ದವೇತ ಕ್ಲಿನಿಕ್ನಿಂದ ಮಾಹಿತಿ ಸಿಕ್ಕಿಟ್ಟು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಡಾಕ್ಟರ್ ಪುರುಷೋತ್ತಮ ಬಿಲಿಮಲೆ ಅವು ಮಾರ್ಚ್ 2ರಂದು ಕೊಡಗು ಜಿಲ್ಲಾ ಪ್ರವಾಸ ಕಾರ್ಬಾರ್ ಹಮ್ಮಿಕೊಂಡಳು. ಮಾನ್ಯ ಅಧ್ಯಕ್ಷರು ಮಾರ್ಚ್ 2ರಂದು ಕುಶಾಲನಗರದ ರೈತರ ಸಹಸಾಳೆ ಭವನದಲ್ಲಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಆಯೋಜನೆ ಮಾಡಿದ ಅರೆಭಾಷೆ ಗಡಿನಾಡ ಉತ್ತಮಲಿ ಭಾಗವಹಿಸುವೇತ ಅಧ್ಯಕ್ಷರು ಆಪ್ತ ಕಾರ್ಯದರ್ಶಿಗ ಟಿಎಸ್ ಫಣಿಕುಮಾರ್ ಅವು ತಿಳಿಸಿಯಳು. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಡೆಯಿಂದ ಮಾರ್ಚ್ 8ರಂದು ಕೊಡಗು ಜಿಲ್ಲೆನ ಬ್ಯಾರೆ ಬ್ಯಾರೆ ಭಾಗದ ಎಲ್ಲಾ ನ್ಯಾಯಾಲಯದಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ನಡೆದಿದೆ. ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟ ತೋಟಗಾರಿಕೆ ತರಬೇತಿ ಕೇಂದ್ರದಲ್ಲಿ ರೈತ ಮಕ್ಕಳಿಗೆ 10 ತಿಂಗಳ ತೋಟಗಾರಿಕೆ ತರಬೇತಿ 2025ರ ಮೇ 2ರಿಂದ 2026ರ ಫೆಬ್ರವರಿ 28ಕ್ಕೆ ಮುಟ್ಟ ಸೋಮನಹಳ್ಳಿ ಕಾವಲ್ ತೋಟಗಾರಿಕೆ ತರಬೇತಿ ಕೇಂದ್ರದಲ್ಲಿ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿನ ಕರೆದೊಳು. ಅರ್ಜಿ ಹಾಕಿಗೆ ಮಾರ್ಚ್ 31 ಆಖಿರಿ ದಿನ ಆಗುಟ್ಟು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿಯಿಂದ ಕೇಳಿ ತಿಳ್ಕನಕ. ಮಾರ್ಚ್ ತಿಂಗಳಲ್ಲಿ ಅನ್ನಭಾಗ್ಯ ಅಕ್ಕಿಯ ಜನರಿಗೆ ದೊರಕಿದೆ ಅಂತ ಗ್ಯಾರಂಟಿ ಯೋಜನೆನ ವಿರಾಜಪೇಟೆ ತಾಲೂಕು ಅಧ್ಯಕ್ಷರು ಜಾನ್ಸನ್ ಅವು ತಿಳಿಸಿಯಳು. ವಿರಾಜಪೇಟೆನ ತಾಲೂಕು ಗ್ಯಾರಂಟಿ ಯೋಜನೆನ ಪ್ರಗತಿ ಪರಿಶೀಲನಾ ಸಭೆನ ಅಧ್ಯಕ್ಷತೆ ವಹಿಸಿ ಅವು ಮಾತಾಡ್ದು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ಮುಖಾಟಿ ಶ್ರೀ ಪೊನ್ನಪ್ಪ ರಾಜು, ಶ್ರೀಮತಿ ಯಶೋದ ಮತ್ತೆ ಸಂಸಾರ. ಕಾಫಿ ಬೆಳೆಗಾರರು ಮರಂದೋಡ ಗ್ರಾಮ, ಮಡಿಕೇರಿ ತಾಲೂಕು. ಟಿ ಶೆಟ್ಟಿಗೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಗನ್ ಲೈಸೆನ್ಸ್ ಹೊಂದಿರುವ ಸಂಸಾರಸ್ಥ ಭದ್ರತಾ ಸಿಬ್ಬಂದಿ ಒಬ್ಬರು ಬೇಕಾಗಿದ್ದಾರೆ. ಆಸಕ್ತರು ಮಾರ್ಚ್ 3ರ ಒಳಗೆ ಖುದ್ದಾಗಿ ಕಚೇರಿಗೆ ಅರ್ಜಿ ಸಲ್ಲಿಸುವಂತೆ ಸಂಘದ ಪ್ರಕಟಣೆ ತಿಳಿಸಿದೆ. ಫೆಬ್ರವರಿ 15ರಂದು ನಿಧನರಾದ ಮಡಿಕೇರಿ ತಾಲೂಕು 2ನೇ ಮೊಣ್ಣಂಗೇರಿ ಗ್ರಾಮದ ಉಮ್ಮಪ್ಪ ಪೂಜಾರಿ ಅವರ ತಿಥಿ ಕರ್ಮಾಂತರ ನಾಳೆ ಶುಕ್ರವಾರ ಪೂರ್ವಾಹ್ನ 11ಗಂಟೆಗೆ 2ನೇ ಮೊಣ್ಣಂಗೇರಿಯಲ್ಲಿರುವ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನು ಆಹ್ವಾನ ಎಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಪತ್ನಿ ಜಲಜಾ, ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ವಿರಾಜಪೇಟೆ ಪಕ್ಕ ಬಾಳುಗೂಡು ಗ್ರಾಮತ್ರ ಮೂರಿದ ಒಕ್ಕಕಾರ ಕಾಲೋದಿ ನಡತಿನ ಬಂದರುಳು ಶ್ರೀ ಕಾಳೆಘಾಟ್ ದೇವರ ಮಾಪೂಜೆ, ಶ್ರೀ ಕಾಳೆಘಾಟ್ ಸಂದೀಪ್ ತಂತ್ರಿರ ಮುಂದಾತನತ್ ಇದೇ ಫೆಬ್ರವರಿ 28ಅಂಗ ಬುಲ್ಯಾಚೆ ಪೊಲಾಕ 11ಗಂಟೆಗೆ ನಡಪ. ಪಿಂಗ ಮಾರ್ಚ್ 1ಅಂಗ ಚೆನ್ನಯಾಚೆ ಶ್ರೀ ಮಂದ್ರಮೂರ್ತಿ, ಪಿಂಗ ಶ್ರೀ ಕಾರೋಣ ತೆರೆ ನಡಪ. ನರ ಭಕ್ತಂಗ ಮರಿತು ಕೂಡಿ ಅಡಿತು ದೇವರ ಆಶೀರ್ವಾದ ತೋಳೆ ತೀರ್ಥ ಪ್ರಸಾದ ಮೂರಿದ ಕುಶಾಲಪ್ಪ ಪಿಂಗ ಒಕ್ಕಕಾರ ಕಟ್ಟಡಿತು.

ಅಂದನೆ ರೈತಂಗ ತಂಗಡ ತೋಟತ್ ಮಳೆ ಕೊಯ್ಯೋ ಕೊಂಬೆಕೆತ್ತೋ ನೀರು ಪೊಯ್ಯೋಕ ಅಲ್ಯೂಮಿನಿಯಂ ಸ್ಪ್ರಿಂಕ್ಲರ್ ಪೈಪ್ ಕಟ್ತೋ ಇಂಥ ಸಮಯತ್ ಅರಿಯತೆ ಕರೆಂಟ್ ಲೈನ್ ಪಟ್ಟಿತ್ ಅಪಘಾತ ಆಪ ಅನಗೊಂಡು ಅಲ್ಯೂಮಿನಿಯಂ ಅಣಿರ ಬದಲು ಫೈಬರ್ ಅಣಿ ಉಪಯೋಗ ಮಾಡೋದು ನಲ್ಲದು ಅಲ್ಲತೆ ತೋಟದ ಮಾಲೀಕಂಗ ಅಂಡ ಕೆಲಸಕಾರಕ ತೋಟದಲ್ಲಿ ಪೂರ್ಣ ಕರೆಂಟ್ ಲೈನ್ ರ ಬಗ್ಗೆ ಶುರುಲೆ ಅರಿವು ಕೊಡ್ತಿತ್ತು. ವಿದ್ಯುತ್ ಅವಘಡತ್ನ ತಪ್ಪುಚುಡಕು ಇಲಾಖೆಯ ಕೂಡ ಸಹಕಾರ ತರಣೊಂದು ಚೆಸ್ಕಾಂ ಕಾರ್ಯಪಿಂಗ ಪಾಲನೆ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಟ್ಟಂಡಿತ್ತು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿಂಜ ಸಾಹಿತ್ಯ ಅಕಾಡೆಮಿ ಆದ ನೆಲೆ ದಂಡಾರ್ಥ ಇರುವದಂಡು ಪಿಂಜ 23ನೇ ಸಾಲರ ಗೌರವ ಪ್ರಶಸ್ತಿ ಪ್ರದಾನ ಸಂಶೋಧನಾ ಪ್ರಬಂಧ ಪಿಂಜ ಕೃತಿ ಇದನ್ನು ಬಿಡುಗಡೆ ಸಮಾರಂಭ ನಾಳೆ ಪೊಲಕ 10 ಗಂಟೆಗೆ ಕೊಡಗು ಗೌಡ ಸಮಾಜದಲ್ಲಿ ನಡಪ. ಅಲ್ಲದೆ ಅರೆಭಾಷೆ